ध्वजवज्राङ्कुशरेखाङ्कितवाद श्रीहरिपदाम्बुजसेविप भागवतर भाग्यवनोडु त्रिजगद्वाद्यन पाडु ಜನ ಮತವ ಬಿಡೋ ದುರ್ಜನ ಮತವ ಬಿಡೋ ಮನುಜ ಗಜೇಂದ್ರನ ಕಾಯ್ದ ಗಜೇಂದ್ರನ ಕಾಯ್ದ ಶ್ರೀ ಪಂಕಜಾಸನನ ಹೃದಯರಲ್ಲಿ ನಲಿವ ಪಾದವ ದುಂಡೆಯ ಬಲೆ ಮಾಡಿದ ಮುದ್ದಂಡ ಪಾದವ ಬಂಡೆಯ ಬಲೆಯ ಮಾಡಿದ ಮುದ್ದಂಡ ಪಾದವ ಬಂಡಿಲಿದ್ದ ಶಕಟ ಸುರನ ಒದ್ದ ಪಾದವ ಬಂಡೆಯ ಬಲೆಯ ಮಾಡಿದ ಮುದ್ದಂಡ ಪಾದವ ಬಂಡಿಲಿದ್ದ ಶಕಟ ಸುರನ ಒದ್ದ ಪಾದವ ಪಂಡಜ ಹನುಮರ್ ಪಾದವಾ